ಇವತ್ತು ನಾವು ಶಿಕ್ಷಣವನ್ನು ಪಡ್ಕೊಳ್ತಿದ್ದೀವಿ, ಆದರೆ ನಾವು ಪಡ್ಕೊಳ್ತಿರುವಂತಹ ಶಿಕ್ಷಣದ ಆಧಾರದ ಮೇಲೆ ನಮ್ಮ ವೃತ್ತಿ ಇದೆಯಾ ಅಂತ ಕೇಳಿದರೆ ನಿಜಕ್ಕೂ ಕೂಡ ಇಲ್ಲ. ಮುಂದಿನ ನನ್ನ ಕನಸಿನ ಭಾರತದಲ್ಲಿ ನಾವು ಯಾವ ಶಿಕ್ಷಣವನ್ನು ಪಡಿತೀವಿ ಅದು ಮೌಲ್ಯಾಧಾರಿತ ಶಿಕ್ಷಣವಾಗಿರುತ್ತೆ, ಅಲ್ಲದೇ ವೃತ್ತಿಪರತೆಯನ್ನು ಪಡೆದುಕೊಂಡಿರುತ್ತೆ ಅನ್ನುವಂಥದ್ದು. ಹಾಗೆ ನೈತಿಕತೆಯೊಂದಿಗೆ ನಡೆಯುವಂತಹ ಭಾರತ ನನ್ನದಾಗಿರುತ್ತೆ. ಇವತ್ತು ನೋಡ್ತಾ ಇರ್ಬೋದು ಯುವಜನತೆ ಯಾವ ರೀತಿ ದಾರಿ ತಪ್ಪಿದ್ದಾರೆ ಅನ್ನುವಂಥದ್ದು. ಮೊದಲು ಅಂತ ನಾನು ಮಾಡುವಂತಹ ಕೆಲಸದಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಟ್ಟರೆ ಯುವಜನತೆ ತನ್ನಿಂದ ತಾನೇ ಬದಲಾಗ್ತಾರೆ. ನನ್ನ ಕನಸಿನ ಭಾರತದಲ್ಲಿ ಮದ್ಯವ್ಯಸನವು ಸಂಪೂರ್ಣವಾಗಿ ನಿಂತಿರುತ್ತೆ, ಅದು ಎಲ್ಲದರ ಮುಕ್ತವಾಗಿರುತ್ತೆ ನನ್ನ ಕನಸಿನ ಭಾರತ ಅನ್ನುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದು, ನನ್ನ ಕನಸಿನ ಭಾರತ ದಾರ್ಶನಿಕರ ದಾರಿಯಲ್ಲಿರುತ್ತೆ, ನೈತಿಕ ಶಿಕ್ಷಣದಲ್ಲಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮೌಲ್ಯಗಳನ್ನು ಪಡೆದುಕೊಂಡಿರ್ತಾನೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನ ಅವಕಾಶಗಳಿರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯು ವ್ಯಕ್ತಿಯನ್ನಾಗಿ